ರೈತ ಬಾಂಧವರಿಗಾಗಿ ಕಾರ್ಯಕ್ರಮ ಕಿಸಾನ ವಾಣಿ. ರೈತ ಬಾಂಧವರಿಗೆ ನಮಸ್ಕಾರ. ರೈತ ಬಾಂಧವರೇ, ಇಂದಿನ ನಮ್ಮ ಕಿಸಾನ ವಾಣಿ ಕಾರ್ಯಕ್ರಮದಲ್ಲಿ ಸೃಜನಾತ್ಮಕ ಸಾಹಿತ್ಯ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳು ಈ ವಿಷಯವಾಗಿ ಕವಯತ್ರಿ ಶ್ರೀದೇವಿ ಕೆರೆಮನೆ ಅವರೊಂದಿಗಿನ ಸಂದರ್ಶನವನ್ನು ಕೇಳೋಣ. ಶ್ರೀದೇವಿ ಕೆರೆಮನೆಯವರೇ ನಮಸ್ಕಾರ. ಸಾಮಾನ್ಯವಾಗಿ ಕೌಶಲ್ಯಾಭಿವೃದ್ಧಿ ಅಥವಾ ಸ್ಕಿಲ್ ಡೆವಲಪ್ಮೆಂಟ್ ಅಂತ ಹೇಳುವಂತಹದ್ದು ಹೆಚ್ಚು ಹೆಚ್ಚು ತಾಂತ್ರಿಕ ವರ್ಗಕ್ಕೆ ಸಂಬಂಧಪಟ್ಟಂತಹ ವಿಚಾರ ಅಂತ ಯೋಚನೆ ಮಾಡ್ತೀವಿ. ಆದರೆ ಸಾಹಿತ್ಯ ಕ್ಷೇತ್ರದಲ್ಲಿಯೂ ಕೂಡ ಈ ಒಂದು ಸೃಜನಾತ್ಮಕತೆ ಎನ್ನುವಂತಹದ್ದು ಮತ್ತು ಕೌಶಲ್ಯ ಅಭಿವೃದ್ಧಿ ಎನ್ನುವಂತಹದ್ದು, ಜೊತೆಗೆ ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಎಷ್ಟರ ಮಟ್ಟಿಗೆ ಉದ್ಯೋಗ ಅವಕಾಶವನ್ನು ಕೂಡ ಪಡಿಬಹುದು ಎನ್ನುವುದರ ಬಗ್ಗೆ ನಾವು ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಈ ಸೃಜನಾತ್ಮಕ ಸಾಹಿತ್ಯ ಅಂದ್ರೆ ಏನು ಮತ್ತು ಮಕ್ಕಳಲ್ಲಿ ಇದನ್ನ ಗುರುತಿಸುವಂತಹದ್ದು ಹೇಗೆ? ಒಂದು ಸಾಹಿತ್ಯ ರಚನೆಯನ್ನ ನಾವು ಸ್ವಂತವಾಗಿ ವಿವರಿಸ್ತಾ ಮಾಡೋದನ್ನ ನಾವು ಸಾಮಾನ್ಯವಾಗಿ ಸೃಜನಾತ್ಮಕ ಸಾಹಿತ್ಯ ಅಂತ ಕರೀತೇವೆ. ಸೊ ಸೃಜನಾತ್ಮಕ ಸಾಹಿತ್ಯದಲ್ಲಿ ಈ ಕತೆ, ಕವನ, ಕಾದಂಬರಿಗಳ ರಚನೆ, ನಾಟಕಗಳ ರಚನೆ ಇವೆಲ್ಲವೂ ಬರ್ತವೆ. ಇದರ ಜೊತೆಗೆ ಸಾಹಿತ್ಯದ ಕ್ಷೇತ್ರವನ್ನ ತಗೊಂಡ್ರೆ ಇತ್ತೀಚಿನ ದಿನಗಳಲ್ಲಿ ಅನುವಾದ ಕೂಡ ದೊಡ್ಡ ಮಟ್ಟದ ಹೆಸರನ್ನ ಮಾಡ್ತಾ ಇದೆ. ಸೃಜನಾತ್ಮಕ ಸಾಹಿತ್ಯದಲ್ಲಿ ಬರುವಂತಹ ಕತೆ, ಕವನ ರಚನೆ ಅಥವಾ ಕಾದಂಬರಿಗಳ ರಚನೆ, ನಾಟಕಗಳ ರಚನೆ ಇವುಗಳಿಗೆ ಸೃಜನಾತ್ಮಕ ಸಾಹಿತ್ಯದ ಜೊತೆಯಲ್ಲಿ ನಾವು ಮಕ್ಕಳನ್ನ ಹೇಗೆ ತಯಾರು ಮಾಡಬಹುದು ಅನ್ನುವಂತಿದ್ರೆ ಹೈಸ್ಕೂಲ್ಗಳಲ್ಲಿ ಇತ್ತೀಚಿನ ದಿನಗಳಲ್ಲಿ ಮಕ್ಕಳಿಗೆ ಇದ್ರ ಬಗ್ಗೆ ಹೆಚ್ಚಿನ ಪ್ರೋತ್ಸಾಹ ದೊರೀತಾ ಇದೆ. ಇತ್ತೀಚೆಗೆ ಹೈಸ್ಕೂಲ್ಗಳಲ್ಲಿ ಕವನ ಸ್ಪರ್ಧೆಯನ್ನ ಅಂದ್ರೆ ಈ ನಾವು ಪ್ರತಿಭಾ ಕಾರಂಜಿಯ ಪ್ರತಿಭಾ ಕಾರಂಜಿಯ ಸ್ಪರ್ಧೆಗಳಲ್ಲಿ ಸ್ವರಚಿತ ಕವನವನ್ನ ರಚಿಸುವಂತ ಸ್ಪರ್ಧೆಯನ್ನ ಕೂಡ ಏರ್ಪಡಿಸ್ತಾ ಇದ್ದಾರೆ. ಇದು ಮಕ್ಕಳಲ್ಲಿ ಒಂದು ಸಾಹಿತ್ಯದ ಬೆಳವಣಿಗೆಗೆ ನಿಜಕ್ಕೂ ಪೂರಕ ಅಂತ ಅನಿಸ್ತದೆ. ಇದರ ಜೊತೆಗೆ ಮತ್ತೊಂದು ಸ್ಪರ್ಧೆ ನನಗೆ ಹಿಂದಿನ ವರ್ಷದಿಂದ ಅದು ತುಂಬಾ ಇಂಟ್ರೆಸ್ಟಿಂಗ್ ಅನಿಸ್ತು. ಒಳ್ಳೆಯ ಸಾಹಿತಿಗಳ ಕವನಗಳನ್ನ ವಾಚನ ಮಾಡುವಂತ, ಅಂದ್ರೆ ಹಿರಿಯ ಸಾಹಿತಿಗಳ ಕವನವನ್ನ ವಾಚನ ಮಾಡೋದ್ರಿಂದ ಆ ವಿದ್ಯಾರ್ಥಿಗಳಿಗೆ ತಾವು ಕೂಡ ಕವನವನ್ನ ಬರೀಬಹುದು ಅನ್ನುವಂತ ಒಂದು ಪ್ರೇರಣೆ ದೊರಕದಾಗ್ತದೆ. ಅದು ಕೂಡ ಹಿಂದಿನ ವರ್ಷದಿಂದ ಪ್ರತಿಭಾ ಕಾರಂಜಿಯಲ್ಲಿ ಪ್ರಾರಂಭ ಮಾಡಿದ್ದಾರೆ. ಹೀಗಾಗಿ ಇತ್ತೀಚಿನ ದಿನಗಳಲ್ಲಿ ಪ್ರತಿಭಾ ಕಾರಂಜಿಯ ಮುಖಾಂತರವಾಗಿರಬಹುದು ಅಥವಾ ಮಕ್ಕಳಿಗೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಮಕ್ಕಳಲ್ಲಿ ಸಾಹಿತ್ಯಾಭಿವೃದ್ಧಿಯನ್ನ ಬೆಳೆಸೋದಕ್ಕೆ ಹೆಚ್ಚಿನ ಅವಕಾಶವನ್ನ ಕಲ್ಪಿಸಿಕೊಡಲಾಗ್ತಿದೆ ಅಂತ ಅನ್ನಿಸ್ತದೆ. ಸಾಮಾನ್ಯವಾಗಿ ಪ್ರಾಥಮಿಕ ಶಾಲೆಯಲ್ಲಾಗಬಹುದು, ಹೈಸ್ಕೂಲ್ಗಳಲ್ಲಾಗಬಹುದು, ಇಂಥ ಒಂದು ಸಾಹಿತ್ಯ ರಚನೆಯನ್ನ ತಿಳಿ ಹೇಳಬೇಕಿದ್ರೆ ಅಥವಾ ಕಲಿಸಬೇಕಿದ್ರೆ ಒಂದು ವಸ್ತುವನ್ನ, ಒಂದು ಪರಿಸರವನ್ನ, ಒಂದು ಪ್ರಾಣಿಗಳನ್ನು, ಹಕ್ಕಿಗಳನ್ನು ಇವುಗಳನ್ನ ಊಹಿಸಿಕೊಂಡು ಕವನ ಬರೀರಿ ಅಂತಲೋ, ಕತೆ ಬರೀರಿ ಅಂತಲೋ, ಅಥವಾ ಒಂದು ಪ್ರಬಂಧ ಬರೀರಿ ಅಂತ ಹೇಳೋದಿದೆ. ಅದರಲ್ಲಿ ಯಾವ ರೀತಿಯ ಒಂದು ಬದಲಾವಣೆ ಆಗಿದೆ, ಅದರಲ್ಲಿ ಒಂದು ಕ್ರಿಯೇಟಿವಿಟಿಯನ್ನ ಹೇಗೆ ತುಂಬಿಸಬಹುದು ಮಕ್ಕಳಲ್ಲಿ? ಸಾಮಾನ್ಯವಾಗಿ ಇತ್ತೀಚಿನ ದಿನಗಳಲ್ಲಿ ಕವಿತೆಗಳನ್ನ ಬರೀರಿ ಅಂತ ಹೇಳೋದು ತುಂಬಾ ಫ್ರೀ ಆಗಿ, ನೀವು ಅಂದ್ರೆ ಪರಿಸರವನ್ನ ನೋಡಿ ಬರೀರಿ, ನಿಮ್ಮ ಸುತ್ತಮುತ್ತಲಿನ ಯಾವುದೇ ವಿಷಯದ ಬಗ್ಗೆ ಬರೀರಿ ಅನ್ನುವಂತ ಬದಲಾವಣೆ ಬಂದಿದೆ. ನಾವು ಚಿಕ್ಕವರಿರುವಾಗ ಒಂದು ಪ್ರಾಣಿಯನ್ನ ನೋಡಿ ಬರೀರಿ ಈ ರೀತಿ ಇತ್ತು, ಈಗ ಹಾಗಲ್ಲ. ಅವರು ತಮಗೆ ತೋಚಿದ ಯಾವುದೇ ವಿಷಯದ ಮೇಲೆ ಬೇಕಿದ್ರೂ ಕವಿತೆಯನ್ನ ಬರೀಬಹುದು ಅನ್ನುವಂಥದ್ದು ಒಂದಿದೆ. ಸಾಮಾನ್ಯವಾಗಿ ಪ್ರಾಥಮಿಕ ಶಾಲಾ ಮಕ್ಕಳಲ್ಲಿ ಪರಿಸರಕ್ಕೆ ಸಂಬಂಧಪಟ್ಟಂತ ಕವಿತೆಗಳನ್ನ ಬರೀತಾರೆ, ಆದ್ರೆ ಹೈಸ್ಕೂಲಿಗೆ ಬಂದ ನಂತರ ಅವರ ದೈಹಿಕ ಮತ್ತು ಮಾನಸಿಕ ಸ್ಥಿತಿ ಖಂಡಿತವಾಗಿ ಬದಲಾವಣೆ ಆಗ್ತಾ ಇರತ್ತೆ. ಅದು ಅವರ ಅಡಲ್ಸನ್ಸ್ ಏಜ್ ಆಗಿರತ್ತೆ. ಹೀಗಾಗಿ ನಿಧಾನವಾಗಿ ಅವರ ಕವಿತೆಗಳು ಪ್ರೀತಿ ಪ್ರೇಮದ ಕಡೆ ತಿರುಗೋದಕ್ಕೆ ಶುರುವಾಗತ್ತೆ. ಅವರಿಗೆ ಬಲವಂತವಾಗಿ ನಾವು ಇಲ್ಲ ನೀವು ಪರಿಸರದ ಕವಿತೆಗಳನ್ನೇ ಬರೀರಿ ಅಂತೆಲ್ಲ ಹೇಳೋದ್ರಿಂದ ಅವರಲ್ಲಿರುವಂತಹ ಕೆಲವೊಂದು ಆಸಕ್ತಿಗಳು ಕುಗ್ಗಬಹುದು. ಹೀಗಾಗಿ ನಿಮ್ಮಿಷ್ಟದ ಕವಿತೆಗಳನ್ನ ಬರೀರಿ ಅಂತಂದಾಗ ತುಂಬಾ ಚೆನ್ನಾಗಿ ಕವಿತೆಗಳನ್ನ ಬರೆಯೋದನ್ನ ನಾನು ಗಮನಿಸಿದ್ದೇನೆ. ನಮ್ಮ ಶಾಲೆಯ ವಿದ್ಯಾರ್ಥಿಗಳೇ ಅಷ್ಟೇ ತುಂಬಾ ಪ್ರಿಯಾಗಿ ನಿಮ್ಮ ಅನಿಸಿಕೆಗಳನ್ನ, ಕವಿತೆಗಳನ್ನ ಬರೀರಿ ಅಂತಂದ್ರೆ ತುಂಬಾ ಚೆನ್ನಾಗಿ ಬರೆಯೋದನ್ನ ಗಮನಿಸಿದ್ದೇನೆ. ಹೀಗಾಗಿ ಇತ್ತೀಚಿನ ವರ್ಷಗಳಲ್ಲಿ ಅದೊಂದು ಒಳ್ಳೆಯ ಬೆಳವಣಿಗೆಯಾಗಿ ಇದಾಗ್ತಾ ಇದೆ ಅಂತ ಅನಿಸ್ತದೆ. ಸಾಮಾನ್ಯವಾಗಿ ಹೈಸ್ಕೂಲ್ನಲ್ಲಾಗಬಹುದು ಅಥವಾ ಪ್ರಾಥಮಿಕ ಶಾಲೆಯಲ್ಲಾಗಬಹುದು, ಒಂದು ವಾಚನಾಲಯ ಅಥವಾ ಲೈಬ್ರರಿ ಅಂತ ಒಂದು ಇರ್ತದೆ ಅಂತ ಹೇಳಿದ್ದೀವಿ. ಅದರ ಒಂದು ಪರಿಸ್ಥಿತಿ ಹೇಗಿದೆ, ಅದರಲ್ಲಿ ಹೇಗಿರುವ ಪುಸ್ತಕಗಳು ವಿದ್ಯಾರ್ಥಿಗಳಿಗೆ ಲಭ್ಯ ಇರ್ತವೆ? ಸುಮಾರು ಒಂದು 10 ವರ್ಷಗಳ ಹಿಂದೆ ಹೇಗಿತ್ತು ಅಂತಂದ್ರೆ ಲೈಬ್ರರಿಯ ಬಾಗಿಲನ್ನ ಓಪನ್ ಮಾಡ್ತಾನೆ ಇರ್ಲಿಲ್ಲ. ಅದು ಶಿಕ್ಷಕರಿಗೆ ಸೋರ್ಸ್ ಪುಸ್ತಕ ಏನಾದ್ರೂ ಬೇಕಿದ್ರೆ ಪುಸ್ತಕಗಳನ್ನ ತೆಗೆದುಕೊಳ್ಳಿ ಪುಸ್ತಕಗಳನ್ನ ಇಡೋದು. ಹೌದು, ಆದ್ರೆ ಇತ್ತೀಚಿನ ಒಂದು 5-6 ವರ್ಷಗಳಿಂದ ಲೈಬ್ರರಿಯ ಸ್ಥಿತಿ ಬದಲಾಗಿದೆ. ಇಡೀ ದಿನ ಬೆಳಿಗ್ಗೆ ಹೋದ ತಕ್ಷಣ ಲೈಬ್ರರಿ ಬಾಗಿಲನ್ನ ತೆಗೆದಿಡಬೇಕು ಅನ್ನುವಂತ ಆರ್ಡರ್ ಇದೆ ಈಗ. ವಿದ್ಯಾರ್ಥಿಗಳು ತಮ್ಮ ಫ್ರೀ ಸಮಯದಲ್ಲಿ ಅಲ್ಲಿ ಕುತ್ಕೊಂಡು ಅಲ್ಲಿರುವ ಯಾವುದೇ ಪುಸ್ತಕಗಳನ್ನ ಸ್ಟಡಿ ಮಾಡಬಹುದು. ಸಾಮಾನ್ಯವಾಗಿ ನಾವು ದೊಡ್ಡ ದೊಡ್ಡ ಸೋರ್ಸ್ ಪುಸ್ತಕಗಳನ್ನ ಹೊರಗಿಡೋದಿಲ್ಲ, ಆದ್ರೆ ಚಿಕ್ಕ ಚಿಕ್ಕ ಮಕ್ಕಳ ಕಥೆಗಳು ಅಥವಾ ಸಾಹಿತಿಗಳಿಗೆ ಸಂಬಂಧಪಟ್ಟಂತದ್ದು ಅಥವಾ ವಿಜ್ಞಾನಿಗಳಿಗೆ ಸಂಬಂಧಪಟ್ಟಂತ ವಿಷಯಗಳು ಅಥವಾ ಅವರ ಪಠ್ಯಪುಸ್ತಕಕ್ಕೆ ಬೇಕಾದಂತಹ ವಿಷಯಗಳನ್ನ ಒಂದು ಟೇಬಲ್ ಮೇಲೆ ಜೋಡಿಸ್ತೇವೆ. ಮತ್ತು ಯಾವುದೇ ವಿದ್ಯಾರ್ಥಿ ಯಾವುದೇ ಸಮಯದಲ್ಲಿ ಅವನ ಫ್ರೀ ಸಮಯದಲ್ಲಿ ಒಂದು ಸ್ಪೋರ್ಟ್ಸ್ ಇದಿರಬಹುದು, ಆತನಿಗೆ ಆಡ್ಲಿಕ್ಕೆ ಹೋಗ್ಲಿಕ್ಕೆ ಆಸಕ್ತಿ ಇಲ್ಲ ಅಂತಂದ್ರೆ ಲೈಬ್ರರಿಗೆ ಹೋಗಿ ಕುತ್ಕೊಂಡು ಓದಬಹುದು. ಹೀಗಾಗಿ ಲೈಬ್ರರಿಯ ಸ್ಥಿತಿ ಈಗೊಂದು 5-6 ವರ್ಷಗಳಲ್ಲಿ ತುಂಬಾ ಸುಧಾರಿಸಿದೆ. ಮತ್ತು ಇತ್ತೀಚಿನ ದಿನಗಳಲ್ಲಿ ಲೈಬ್ರರಿಗೆ ಪುಸ್ತಕಗಳನ್ನ ಕೊಡುವಂತಹ ದಾನಿಗಳು ಕೂಡ ಜಾಸ್ತಿ ಆಗ್ತಿದ್ದಾರೆ. ಮಕ್ಕಳಿಗೋಸ್ಕರ ತಾನು 5,000 ಹಣ ಕೊಡ್ತೇನೆ, 10,000 ಹಣ ಕೊಡ್ತೇನೆ. ಯಾವುದೋ ಒಂದು ಶಾಲೆಗೆ ನಮ್ಮ ಸವಿತಾ ನಾಗಭೂಷಣ ಅವರು 10,000 ರೂಪಾಯಿನ ಪುಸ್ತಕಗಳನ್ನ ಕಳಿಸಿದ್ರಂತೆ. ನಿಜಕ್ಕೂ ಇದೆಲ್ಲ ಯೋಚನೆ ಮಾಡಿದ್ರೆ ಮಕ್ಕಳ ಈಗಿನ ಮಕ್ಕಳ ಸ್ಥಿತಿಗತಿ ಮತ್ತು ಅವರ ಲೈಬ್ರರಿ ಓದುವಿಕೆ ಅವರ ಮಾನಸಿಕ ಬೆಳವಣಿಗೆಗೆ ಅತ್ಯಂತ ಪೂರಕವಾಗಿ ಕೆಲಸ ಮಾಡುತ್ತದೆ ಅಂತ ಹೇಳಬಹುದು. ಹೇಳಿ ಕೇಳಿ ಇವಾಗ ಡಿಜಿಟಲ್ ಯುಗ, ಹಾಗಾಗಿ ಅದರಲ್ಲಿ ಯಾವ ರೀತಿ ಒಂದು ಬದಲಾವಣೆ ಆಗಿದೆ? ಪುಸ್ತಕ ಅಂದ ತಕ್ಷಣ ನಾವು ಲಿಖಿತ ರೂಪದಲ್ಲಿರುವಂತಹ ಒಂದು ಪುಸ್ತಕದ ಬದಲಿಗೆ ಡಿಜಿಟಲ್ ರೂಪದಲ್ಲಿರುವಂತಹ ಆ ಒಂದು ಲೇಖನವೋ ಅಥವಾ ಒಂದು ಕವನವೋ, ಇದರ ಒಂದು ಬಳಕೆಯನ್ನು ಹೇಗೆ ಮಾಡ್ಕೋಬಹುದು? ಈಗ ನಮ್ಮ ಸ್ಕೂಲಲ್ಲಿ ನಾವು ವಿದ್ಯಾರ್ಥಿಗಳಿಗೆ ಡಿಜಿಟಲ್ ಮೂಲಕನೇ ಪಾಠ ಮಾಡ್ತೇವೆ, ಸ್ಮಾರ್ಟ್ ಕ್ಲಾಸ್ ಮೂಲಕ ಪಾಠ ಮಾಡ್ತೇವೆ. ಮತ್ತು ವಿದ್ಯಾರ್ಥಿಗಳಿಗೆ ಕಂಪ್ಯೂಟರ್ ಕೂಡ ಕೊಟ್ಟಿದ್ದಾರೆ. ನಮ್ಮ ಸರ್ಕಾರದ ಯೋಜನೆ ಅನುಸಾರ ವಿದ್ಯಾರ್ಥಿಗಳಿಗೆ ಪ್ರತಿ ವಾರ 2 ಅಥವಾ 3 ತರಗತಿಯನ್ನ ಕಂಪ್ಯೂಟರ್ನ, ಅದು ಕಂಪ್ಯೂಟರ್ ಶಿಕ್ಷಕರಿಲ್ಲ, ನಾವೇ ತಗೊಳ್ಳೋದ್ರಿಂದ ನಾವು ನಮಗೆ ಬೇಕಾದಂತಹ ಸಾಮಾನ್ಯವಾಗಿ ಲ್ಯಾಂಗ್ವೇಜ್ನವರಿಗೆ ಕನ್ನಡ ಮತ್ತು ಇಂಗ್ಲಿಷ್ನವರಿಗೆ ಕೊಡೋದ್ರಿಂದ ನಾವು ಅವರಿಗೆ ಒಂದು ಕವನವನ್ನ ಬರೆಸಿ ಆ ಕವನಕ್ಕೆ ಬೇಕಾಗುವಂತಹ ಫೋಟೋಗಳನ್ನ ಆಯ್ಕೆ ಮಾಡಿಕೊಂಡು ಅದನ್ನ ಅನಿಮೇಷನ್ ಮಾಡಿ, ಅಂದ್ರೆ ನಾವು ಸಾಹಿತ್ಯದಲ್ಲೇನೆ ಅವರ ಅನಿಮೇಷನ್ ಅಥವಾ ಅವರ ವರ್ಡ್ ಇದನ್ನ ಎಲ್ಲವನ್ನ ಅದ್ರ ಮೂಲಕನೇ ಕಲಿಸ್ತಾ ಇದ್ದೇವೆ. ಆದ್ರೆ ಇದರಲ್ಲಿ ಮತ್ತೊಂದು ಮುಖ್ಯ ಇದಿದೆ, ಪ್ರತಿ ಪಂಚಾಯತದಲ್ಲಿ ಒಂದೊಂದು ಡಿಜಿಟಲ್ ಲೈಬ್ರರಿ ಅನ್ನ ಪ್ರಾರಂಭಿಸಿದ್ದಾರೆ ಇತ್ತೀಚೆಗೆ. ಹೀಗಾಗಿ ಡಿಜಿಟಲ್ ಲೈಬ್ರರಿ ಆ ಪಂಚಾಯತ್ಗಳಲ್ಲಿ ಓದೋದಕ್ಕೆ ತುಂಬಾ ಅನುಕೂಲ ಅನ್ನೋದನ್ನ ವಿದ್ಯಾರ್ಥಿಗಳು, ಅಂದ್ರೆ ನಮ್ಮ ಪ್ರಸ್ತುತ ವಿದ್ಯಾರ್ಥಿಗಳಲ್ಲ, ನಮ್ಮ ಹಿಂದಿನ ವಿದ್ಯಾರ್ಥಿಗಳು ಹೇಳ್ತಾ ಇದ್ರು, ಲೈಬ್ರರಿಗೆ ಹೋದ್ರೆ ತುಂಬಾ ಒಳ್ಳೊಳ್ಳೆಯ ಡಿಜಿಟಲ್ ಬುಕ್ ಗಳನ್ನ ಓದ್ಬಹುದು, ಅದು ತುಂಬಾ ಹೆಲ್ಪ್ಫುಲ್ ಆಗತ್ತೆ, ಅದರ ಜೊತೆಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ತಯಾರು ಮಾಡ್ಕೊಳ್ಳೋದಕ್ಕೆ ಕೂಡ ತುಂಬಾ ಅನುಕೂಲ ಆಗಿದೆ ಅನ್ನೋ ಮಾತನ್ನ ಅವರಿಂದ ಕೇಳಿದ್ದೇನೆ. ಈಗ ಸಾಹಿತ್ಯ ಪ್ರಕಾರ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪ ಮಾಡಿದ್ರಿ, ಅದು ಕವನ ಇರಬಹುದು ಅಥವಾ ಒಂದು ಲೇಖನ ಇರಬಹುದು, ಕತೆ ಇರಬಹುದು, ಕಾದಂಬರಿ ಇರಬಹುದು, ಬೇರೆ ಬೇರೆ ಒಂದು ವಿಭಾಗಗಳನ್ನು ಮಾಡ್ಕೊಳ್ಬಹುದು ಅಂತ ಹೇಳಿ, ಯಾವ ಕ್ಷೇತ್ರವನ್ನು ಆಯ್ಕೆ ಮಾಡ್ಕೊಳ್ಳುವುದು ಅಂತ ಹೇಗೆ ನಿರ್ಧಾರ ಮಾಡೋದು? ಈಗ ಪ್ರಾರಂಭಿಕ ಹಂತದಲ್ಲಿ ನನಗೆ ನಾನು ಕವನವನ್ನೇ ಬರೀತೀನಿ ಅಂತಲೂ ಒಂದು ಸಾಹಿತ್ಯ ಆಗಬೇಕು ಅಂತ ಒಂದು ಮುಂದುವರಿಯುವವರಿಗೆ ಏನು ಅದಕ್ಕೆ ಒಂದು ಮುನ್ಸೂಚನೆ? ಸಾಮಾನ್ಯವಾಗಿ ಸಾಹಿತ್ಯದ ಸೃಷ್ಟಿ ಪ್ರಾರಂಭ ಆಗೋದು ಕವನದಿಂದ. ಸುಲಭ ಅಂತಲ್ಲ, ಬರೆಯೋದು ಸುಲಭ ಮತ್ತು ಅನ್ನೋದಕ್ಕಿಂತ ಏನೋ ಅದು ಹೆಚ್ಚಿನ ಸಾಹಿತಿಗಳು ಪ್ರಾರಂಭ ಆಗೋದು ಕವನದಿಂದಲೇ. ಅದಕ್ಕಿಂತ ಹೆಚ್ಚಾಗಿ ಇದು ತಮಾಷೆ ಅನ್ನಿಸಬಹುದು, ತಾವು ಹೈಸ್ಕೂಲ್ ದಿನಗಳಲ್ಲಿ ವಿದ್ಯಾರ್ಥಿಗಳ ನೋಟ್ಬುಕ್ಕಿನ ಹಿಂಬದಿ ಪೇಜ್ ಅನ್ನ ತೆಗೆದ್ರೆ ಬಹುತೇಕ ವಿದ್ಯಾರ್ಥಿಗಳ ಹಿಂದ್ಗಡೆ ಒಂದು ಚಿಕ್ಕ ಚಿಕ್ಕ ಕವನನ ಏನೋ ಬರ್ಕೊಂಡಿರ್ತಾರೆ. ಅದು ಅವರ ಸಾಹಿತ್ಯಕ್ಕೆ ಆಸಕ್ತಿ ಇದೆ ಅನ್ನೋದನ್ನ ಇದು ಮಾಡಬಹುದು. ನಂತರ ಯಾರು ನಿಜವಾಗಿಯೂ ಸಾಹಿತ್ಯ ಕ್ಷೇತ್ರದಲ್ಲಿ ಮುಂದುವರಿಬೇಕು ಅಂತ ಅಂದ್ಕೋತಾರೆ, ಅಥವಾ ಅವರ ಆಸಕ್ತಿ ನಂತರದ ದಿನಗಳಲ್ಲಿ ಬೇರೆ ಕೂಡ ಆಗಬಹುದು. ಹೀಗಾಗಿ ಮೊದಲನೇ ಆಸಕ್ತಿ ಅವರದ್ದು ಕವನವೇ ಆಗಿರ್ತದೆ. ಅದರ ನಂತರ ಅವರು ಬೇರೆ ಏನಾದ್ರೂ ಬರೆದ್ರೆ ಅಥವಾ ಅವರ ಬೇರೆ ಚಟುವಟಿಕೆ ಅಥವಾ ಅವರ ಬರವಣಿಗೆಯನ್ನ ಗಮನಿಸಿ ಶಿಕ್ಷಕರಾದವರು ಹೇಳಬಹುದು ಹೈಸ್ಕೂಲ್ಗಳಲ್ಲಿ, ಇಲ್ಲ ಅಂತಂದ್ರೆ ಒಂದಿಷ್ಟು ದೊಡ್ಡಾದ್ಮೇಲೆ ಅವರೇ ಗುರುತಿಸ್ಕೊಳ್ತಾರೆ, ಕವನ ನನ್ನ ಕ್ಷೇತ್ರ ಅಲ್ಲ, ನನ್ನ ಕ್ಷೇತ್ರ ಸಣ್ಣ ಕತೆ, ಈ ರೀತಿಯಾಗಿ ಆಯ್ಕೆ ಮಾಡ್ಕೋತಾರೆ. ಮತ್ತು ಇಂಟ್ರೆಸ್ಟಿಂಗು ಅಂತಂದ್ರೆ ಇತ್ತೀಚಿನ ವರ್ಷಗಳಲ್ಲಿ ಕನ್ನಡ ಮಾಧ್ಯಮಕ್ಕಿಂತ ಇಂಗ್ಲಿಷು ಮಾಧ್ಯಮದ ವಿದ್ಯಾರ್ಥಿಗಳು ಜಾಸ್ತಿ ಇದ್ದಾರೆ. ಅವರು ತಮ್ಮ ಉದ್ಯೋಗಕ್ಕೋಸ್ಕರನೋ ಬೇರೆ ಯಾವುದಕ್ಕೋಸ್ಕರನೋ ಟೆಕ್ನಿಕಲಿ ಸೈನ್ಸ್ ತಗೊಂಡು ಇಂಜಿನಿಯರಿಂಗ್ ಮುಗಿಸ್ಕೊಂಡು ಎಲ್ಲ ಮಾಡಿಕೊಂಡು ಒಂದು ಉದ್ಯೋಗ ಅಂತ ಆದ್ಮೇಲೆ ಅವರು ಕನ್ನಡದಲ್ಲಿ ಬರವಣಿಗೆಯನ್ನ ಪ್ರಾರಂಭಿಸಿದ್ದಾನೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಬರವಣಿಗೆಯನ್ನ ಪ್ರಾರಂಭಿಸ್ತಾ ಇರೋರು ಸೈನ್ಸ್ ನಲ್ಲಿ ಉದ್ಯೋಗ ಅವಕಾಶಗಳನ್ನ ದೊರಕಿಸಿಕೊಂಡು ನಂತರ ಸಾಹಿತ್ಯದ ಕಡೆಗೆ ಬಂದವರು ಹೆಚ್ಚು ಜನ ಇದ್ದಾರೆ ಅನ್ನೋದನ್ನ ನಾನು ಗಮನಿಸಿದ್ದೇನೆ. ಅದರಲ್ಲೂ ಇಂಗ್ಲಿಷ್ ಮೀಡಿಯಂ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಸಾಹಿತ್ಯವನ್ನ ಬರೀತಾ ಇರೋದನ್ನ ಗಮನಿಸಿದ್ರೆ ನಾವು ಯಾವಾಗ ಹೇಳ್ತೇವಲ್ಲ ಕನ್ನಡ ಹೋಗ್ತದೆ ಇನ್ನು ಕೆಲವು ದಿವಸದಲ್ಲಿ ಕನ್ನಡ ಹೋಗ್ಬಿಡ್ತದೆ ಅಂತೇವಲ್ಲ, ಅವಾಗೆಲ್ಲ ಇಂಗ್ಲಿಷ್ ಮಾಧ್ಯಮದ ವಿದ್ಯಾರ್ಥಿಗಳು ಕನ್ನಡದಲ್ಲಿ ಬರೆಯೋದು ನೋಡಿದಾಗ ಇಲ್ಲ ಹೋಗ್ಲಿಕ್ಕಿಲ್ಲ ಕನ್ನಡ ಉಳ್ಕೊಳ್ತದೆ ಅಂತ. ಇಂಗ್ಲಿಷ್ ಆಗಿರ್ಬೋದು. ಸರಿ, ಈಗ ಈ ಸಾಹಿತ್ಯ ಪ್ರಕಾರಗಳ ಬಗ್ಗೆ ನಾವು ಮಾತನಾಡ್ತಾ ಇದ್ವಿ, ಮತ್ತೆ ಜೊತೆಗೆ ಈ ಸೃಜನಾತ್ಮಕ ಸಾಹಿತ್ಯದ ಬಗ್ಗೆಯೂ ಕೂಡ ನಾವು ಮಾತು ಪ್ರಾರಂಭ ಮಾಡಿದ್ದೀವಿ. ಸಾಹಿತ್ಯ ಸೃಷ್ಟಿಗೆ ಮೂಲಭೂತವಾಗಿ ಬೇಕಾಗಿರುವಂತಹದೊಂದು ಸರಿಯಾದಂತಹ ಓದುವಿಕೆ, ಇದನ್ನ ಹೇಗೆ ರೂಢಿಸಿಕೊಳ್ಬೇಕು ಅಂತ? ಈ ಓದು ಅನ್ನೋದು ಚಿಕ್ಕಂದಿನಿಂದಲೇ ರೂಢಿ ಆಗ್ಬೇಕು. ಅಂದ್ರೆ ಟೆಕ್ಸ್ಟ್ ಬುಕ್ ಮಾತ್ರ ಓದುವಂತದ್ದಲ್ಲ, ಸಾಮಾನ್ಯವಾಗಿ ಓದಿನ ವಿಷಯಕ್ಕೆ ಬಂದ್ರೆ ಹಿಂದಿನ ತಲೆಮಾರಿನ ಓದುವಿನ ಚಟ ಜಾಸ್ತಿ ಇತ್ತು ಅಂತ ನಾನು ಅಂದ್ಕೋತೇನೆ. ನಾನೇ ಪ್ರೈಮರಿಯಲ್ಲಿರುವಾಗ ಓದಿನ ಚಟ ತುಂಬಾ ತುಂಬಾ ಜಾಸ್ತಿ ಇತ್ತು. ಮನೆಗೆ ಚಂದಮಾಮನೋ ಮತ್ತೇನೋ ಈ ತರದ ಪುಸ್ತಕಗಳನ್ನು ತರ್ತಾ ಇದ್ರು, ಅಥವಾ ವೀಕ್ಲಿ ಸುಧಾ ತರಂಗ ಮುಂತಾದ ವೀಕ್ಲಿಗಳನ್ನು ತರ್ತಾ ಇದ್ರು, ಮಂತ್ಲಿ ಅನ್ನ ತರ್ತಾ ಇದ್ರು. ಓದುವ ಚಟ ಆವಾಗ ಜಾಸ್ತಿ ಆಗ್ತಾ ಇತ್ತು. ಇದರ ಜೊತೆಗೆ ಪಾಲಕರು ಕೂಡ ಕುತ್ಕೊಂಡು ಓದ್ತಾ ಇದ್ರು. ಶಾಲೆಗಳಲ್ಲಿ ಹೋಗಿ ಗಮನಿಸಿದ್ರೆ ಶಾಲೆಯ ಲೈಬ್ರರಿಯಲ್ಲಿ ಎಲ್ಲಾ ರೀತಿಯ ಪಾಕ್ಷಿಕಗಳು ವೃತ್ತಪತ್ರಿಕೆಗಳು ಇರ್ತಾ ಇದ್ವು, ಶಿಕ್ಷಕರು ಕೂಡ ಅವುಗಳನ್ನ ಓದ್ತಾ ಇರ್ತಿದ್ರು. ಹೀಗಾಗಿ ಮಕ್ಕಳಿಗೆ ಸಹಜವಾಗಿ ಒಂದು ಓದುವಂತ ಮನೋಭಾವ ಬೆಳೆದು ಬಿಡ್ತಿತ್ತು. ಆದ್ರೆ ಈಗಿನ ಯುಗ ಹೇಗಿದೆ, ಅದರಲ್ಲೂ ಆಫ್ಟರ್ ಕರೋನಾ ನಂತರದ ದಿನಗಳು ಹೇಗಿದೆ ಅಂತಂದ್ರೆ, ಶಿಕ್ಷಕರು ನಾವು ಶಾಲೆಯಲ್ಲಿ ಫ್ರೀ ಟೈಮ್ ಅಲ್ಲಿ ಮೊಬೈಲ್ ಹಿಡ್ಕೊಂಡಿರ್ತೇವೆ, ಮನೆಗಳಲ್ಲಂತೂ ತಂದೆ ತಾಯಿಗಳು ಯಾವಾಗ್ಲೂ ಮೊಬೈಲ್ ನಲ್ಲೇ ಇರ್ತಾರೆ. ಹೀಗಾಗಿ ಮಕ್ಕಳಿಗೆ ಓದುವ ಚಟ ತುಂಬಾನೇ ಕಡಿಮೆ ಆಗಿದೆ. ಆದ್ರೆ ಈ ಮೊಬೈಲ್ ನಲ್ಲಿ ಕೂಡ ಓದುವ ಮತ್ತು ಇದು ಮಾಡುವಂತ ಚಟವನ್ನ ಬೆಳೆಸಬಹುದು ಅನ್ನೋ ಉದಾಹರಣೆ ನಾನು ಕೊಡಬಲ್ಲೆ. ಯಾಕಂದ್ರೆ ಮೊಬೈಲ್ ನಲ್ಲಿ ಇರುವಂತ ಇ ಬುಕ್ ಗಳು, ಈಗಾಗಲೇ ಎಷ್ಟೋ ಈ ಪುಸ್ತಕಗಳನ್ನ, ಹಳೆಯ ಶ್ರೇಷ್ಠ ಪುಸ್ತಕಗಳನ್ನ ಇ ಬುಕ್ ಗಳನ್ನಾಗಿ ಮಾಡಿದ್ದಾರೆ. ಇ ಬುಕ್ ಗಳು ಸುಲಭವಾಗಿ ಮೊಬೈಲ್ ನಲ್ಲಿ ಓದೋದಕ್ಕೆ ಅವಕಾಶ ಇದೆ. ಇನ್ನೊಂದು ಆಡಿಯೋ ಬುಕ್ ಗಳು, ಕೇಳುವಂತದ್ದು ತುಂಬಾ ಪುಸ್ತಕಗಳನ್ನ ಆಡಿಯೋ ಬುಕ್ ಗಳನ್ನಾಗಿ ಮಾಡಿದರೆ ತುಂಬಾ, ಮತ್ತು ಆಪ್ ಗಳಿದೆ ಅದಕ್ಕೆ, ಆಡಿಯೋ ಬುಕ್ಕಿನ ಸಲುವಾಗಿ ತುಂಬಾ ಆಪ್ ಗಳು ಕೂಡ ಇದೆ. ಹೀಗಾಗಿ ಮೊಬೈಲ್ ಮುಖಾಂತರ ಕೂಡ ಓದಿನ ಮತ್ತು ಕೇಳುವಿಕೆಯ ಮುಖಾಂತರವಾದ್ರೂ ನಾವು ಓದಿನ ಅಥವಾ ಸಾಹಿತ್ಯದ ಆಸಕ್ತಿಯನ್ನ ಬೆಳೆಸ್ಕೊಳ್ಬಹುದಾದಂತ ಅವಕಾಶಗಳಿದೆ. ಆದ್ರೆ ಅದನ್ನ ನಾವು ಮಕ್ಕಳಿಗೆ ರೂಢಿಸಬೇಕಷ್ಟೆ. ನಾವು ನೋಡು ಇಲ್ಲಿಂತ ಪುಸ್ತಕ ಇದೆ ಇದನ್ನ ನೋಡು ಅಂತ ಹೇಳೋದು, ಅಥವಾ ಮೊಬೈಲ್ ನಲ್ಲಿ ಆ ಪುಸ್ತಕ ಬಂದಿತ್ತಲ್ಲ ಅದನ್ನ ಓದ್ತೀಯಾ ಅಂತ ಕೇಳೋದು, ಈ ರೀತಿಯಾದಂತ ಏನಾದ್ರೂ ಒಂದು ಚಿಕ್ಕ ಪುಟ್ಟ ಬದಲಾವಣೆಗಳನ್ನ ಮಾಡಿಕೊಂಡು ತಂತ್ರಜ್ಞಾನದ ಜೊತೆಯಲ್ಲೇ ಓದನ್ನ ಮುಂದುವರಿಸುವಂತ ಇದನ್ನ ಮಾಡ್ಕೋಬೇಕಾಗಿದೆ, ನಾವು ಮಾಡ್ಕೋಬೇಕಾಗಿದೆ. ಹೌದು ಹೌದು. ನೀವು ಪ್ರತಿಭಾ ಕಾರಂಜಿಯ ಬಗ್ಗೆ ಅಂದ್ರೆ ಸ್ಪರ್ಧೆಯನ್ನ ಏರ್ಪಡಿಸುವುದರ ಬಗ್ಗೆ ಪ್ರಸ್ತಾಪ ಮಾಡಿದ್ರಿ, ಜೊತೆಗೆ ಶಾಲೆಯಲ್ಲಿಯೂ ಕೂಡ ಒಂದು ಸ್ಕೂಲ್ ಮ್ಯಾಗಝಿನ್ ಅಂತ ಇರ್ತದೆ ಅಂತ ನಾವು ಕೇಳಿದ್ದೀವಿ, ಈ ಬಗ್ಗೆ ಹೇಳಿ. ಇದು ವಿದ್ಯಾರ್ಥಿಗಳಲ್ಲಿ ಈ ಸಾಹಿತ್ಯ ಚಟುವಟಿಕೆ ಮುಂದುವರಿಸುವುದಕ್ಕೆ ಯಾವ ರೀತಿ ಪ್ರೇರಕವಾಗ್ತದೆ ಅಂತ? ಸಾಮಾನ್ಯವಾಗಿ ಸ್ಕೂಲ್ ಮ್ಯಾಗಝಿನ್ ಗಳಲ್ಲಿ ವಿದ್ಯಾರ್ಥಿಗಳಿಗೆ ಬರೆಯೋದಕ್ಕೆ ಅವಕಾಶವನ್ನ ಕೊಡೋದ್ರಿಂದ ಅವರ, ಅಂದ್ರೆ ನಾನ್ ಹೇಳೋದು ಮಂತ್ಲಿ ಮ್ಯಾಗಝಿನ್ ಏನಾದ್ರೂ ಹೊರಗೆ ತಂದ್ರೆ, ವಾರ್ಷಿಕ ಒಂದು ತಂದ್ರು ಕೂಡ ತನ್ನದೊಂದು ಕವನ ನಮ್ಮ ಸ್ಕೂಲ್ ಮ್ಯಾಗಝಿನ್ ಅಲ್ಲಿ ಪ್ರಕಟ ಆಗಿದೆ, ನನ್ನೊಂದು ಚಿಕ್ಕ ಕತೆ ಪ್ರಕಟ ಆಗಿದೆ ಅನ್ನುವಂತ ಹೆಮ್ಮೆ ಮಕ್ಕಳಲ್ಲಿ ಈಗಲೂ ಇರ್ತದೆ. ನಾವು ಕಾಲೇಜ್ ಡೇಸ್ ನಲ್ಲಿ ನನ್ನ ಕವನ ಪ್ರಕಟ ಆಗಿತ್ತು ಎನ್ನೋದನ್ನ ಈಗಲೂ ಇಟ್ಕೊಂಡಿರ್ತೇವೆ ಆ ಪುಸ್ತಕವನ್ನ. ಅಂತದ್ರಲ್ಲಿ ಮಕ್ಕಳಿಗೆ ಅದು ನಿಜಕ್ಕೂ ಹೆಚ್ಚು ಸಾಹಿತ್ಯದ ಕಡೆ ಒಲವನ್ನ ಕೊಡೋದಕ್ಕೆ ಮತ್ತು ಸಾಹಿತ್ಯ ಆಸಕ್ತಿಯನ್ನ ಬೆಳೆಸ್ಕೊಳ್ಳೋದಕ್ಕೆ, ಜೊತೆಗೆ ಒಂದು ಕವಿತೆಯನ್ನ ಬರೀತೇವೆ ಅಂತಂದ್ರೆ ಆ ಕವಿತೆಯ ಬಗ್ಗೆ ಬೇರೆ ಯಾರು ಕವಿತೆ ಬರೆದಿದ್ದಾರೆ, ಹಿರಿಯ ಕವಿಗಳೇನು ಬರೆದಿದ್ದಾರೆ ಅನ್ನೋದನ್ನ ಓದ್ಕೊಳ್ಳೋದಕ್ಕೂ ಕೂಡ ಅದು ಹೆಚ್ಚು ಸಹಾಯವನ್ನ ಮಾಡ್ತದೆ. ಹೀಗಾಗಿ ಪ್ರತಿ ಸ್ಕೂಲ್ ಕೂಡ ಒಂದೊಂದು ಮ್ಯಾಗಝಿನ್ ಅನ್ನ ತರಲೇಬೇಕು ಅಂತ ನಾನು ಆಶಿಸ್ತೇನೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಮ್ಯಾಗಝಿನ್ ತರುವಂತಹ ರೂಢಿ ತುಂಬಾ ಕಡಿಮೆ ಆಗಿದೆ. ಶಾಲೆಯ ಕೆಲಸದ ಒತ್ತಡಗಳು ಇರ್ತಾವಲ್ಲ, ಶಿಕ್ಷಕರಿಗೆ ಕೊಡುವಂತ ಕೆಲಸದ ಒತ್ತಡಗಳಿಂದ ಶಾಲಾ ಮ್ಯಾಗಝಿನ್ ಕೆಲಸ ಹಿಂದ್ ಬೀಳ್ತಾ ಇದೆ ಅಂತ ಅನಿಸ್ತದೆ. ಆಮೇಲೆ ಸಾಹಿತ್ಯ ಪುಸ್ತಕಗಳ ಆಯ್ಕೆ ಹೇಗಿರಬೇಕು ಅಂತ, ಬಹುಶಃ ಒಳ್ಳೆಯ ಸಾಹಿತ್ಯ ಕೆಟ್ಟ ಸಾಹಿತ್ಯ ಎಲ್ಲವೂ ಕೂಡ ಮಿಕ್ಸ್ ಆಗಿರ್ತದೆ ಅಂತ, ಅದರ ಒಂದು ಕೆನೆ ಪದರವನ್ನ ಹೇಗೆ ನಾವು ಆಯ್ಕೆ ಮಾಡ್ಕೊಳ್ಳುವಂತಹದ್ದು? ವಿದ್ಯಾರ್ಥಿಗಳಿಗೆ ಆಯ್ಕೆ ಮಾಡ್ಕೊಳ್ಳೋದು ನಿಜಕ್ಕೂ ಕಷ್ಟನೇ. ಹೀಗಾಗಿ ನಾನು ಆಗ್ಲೇ ಹೇಳಿದೆ, ನಾನು ಸ್ಕೂಲ್ ಲೈಬ್ರರಿಯನ್ನ ಓಪನ್ ಇಟ್ಟಾಗ ಅವರಿಗೆ ಯಾವ ತರದ ಪುಸ್ತಕಗಳ ಬೇಕೋ ಆ ಪುಸ್ತಕಗಳನ್ನ ಅಲ್ಲಿ ಇಟ್ಟಿಡಬೇಕು ಅಂತ. ಸಾಮಾನ್ಯವಾಗಿ ಪಂಚತಂತ್ರದ ಕತೆಗಳು ಅಥವಾ ಮಹಾಭಾರತ, ಮಕ್ಕಳಿಗಾಗಿ ಮಹಾಭಾರತ, ರಾಮಾಯಣ ಈ ತರದ ಕತೆಗಳನ್ನ ಇಡ್ತಾ ಹೋಗ್ತೇವೆ. ಇದರ ಜೊತೆಗೆ ಮಕ್ಕಳಿಗೆ ಇರುವಂತ ಸಣ್ಣ ಕತೆಗಳನ್ನ ಬರೆದವರು ತುಂಬಾ ಜನ ಇದ್ದಾರೆ. ನಮ್ಮ ಜಿಲ್ಲೆಯಲ್ಲೇ ತಗೊಂಡ್ರೆ ನಮ್ಮ ತಮ್ಮಣ್ಣ ಬಿಗಾರ್ ಅಂತವರು ಮಕ್ಕಳಿಗೋಸ್ಕರನೇ ತಮ್ಮ ಇಡೀ ಇದನ್ನ ಬರೆದಿದ್ದಾರೆ. ಅವರು ಅಂತವರ ಪುಸ್ತಕಗಳನ್ನ ಕೂಡ ನಾವು ಲೈಬ್ರರಿಯಲ್ಲಿ ಇಡೋದ್ರಿಂದ ಓ ಈ ತರ ಕೂಡ ಬರೀಬಹುದು, ಮತ್ತು ಅವರ ಕೆಲವೊಂದು ಮಕ್ಕಳ ಸಾಹಿತ್ಯ ಇಷ್ಟು ಸುಲಭದ್ದು ಅಂತಂದ್ರೆ ಓ ನಾನು ಕೂಡ ಈ ತರದ್ ಬರೀಬಹುದು ಅಂತ ಮಕ್ಕಳಿಗೆ ಅನ್ನಿಷ್ಟುವಷ್ಟು ತುಂಬಾ ಸಿಂಪಲ್ ಆದಂತ ಸರಳವಾದಂತಹ ಭಾಷೆಯಲ್ಲಿ ಬರ್ಕೊಂಡು ಹೋಗಿರೋದ್ರಿಂದ ಅಂತ ಪುಸ್ತಕಗಳನ್ನ ಇಡೋದ್ರಿಂದ ಮಕ್ಕಳಿಗೆ ಆಸಕ್ತಿಯನ್ನ ಹೆಚ್ಚಿಸಬಹುದು. ಅದರ ಜೊತೆಗೆ ಶಿಕ್ಷಕರಾದವರು ಅಥವಾ ಪಾಲಕರಾದವರು ಮಕ್ಕಳ ಓದಿನ ಕಡೆ ಗಮನ ಹರಿಸಬೇಕು. ಸುಮ್ನೆ ಒಂದು ಉದಾಹರಣೆ ಹೇಳ್ತೇನೆ. ನಾನು ಹೈಸ್ಕೂಲ್ ಹೋಗುವಾಗ ಪುಸ್ತಕದ ಮಧ್ಯೆ ಕಾದಂಬರಿ ಇಟ್ಕೊಂಡು ಓದ್ತಿದ್ದೆ. ನಂತರ ಆ ಕಾದಂಬರಿಗಳ ಹುಚ್ಚು ಎಷ್ಟು ಹೆಚ್ಚಾಯ್ತು ಅಂತಂದ್ರೆ ಮಧ್ಯ ಪತ್ತೆದಾರಿ ಕಾದಂಬರಿಗಳನ್ನು ಕೂಡ ಇಟ್ಕೊಂಡು ಓದೋದಕ್ಕೆ ಪ್ರಾರಂಭ ಮಾಡಿದೆ. ಅದನ್ನ ಗಮನಿಸಿ ನನ್ನ ತಂದೆಯವರು ಶಿವರಾಮ್ ಕಾರಂತರ ಕಥೆಗಳನ್ನ ಮತ್ತು ಮಸ್ತಿ ವೆಂಕಟೇಶ್ ಅಯ್ಯಂಗಾರ್ ಅವರ ಸಣ್ಣ ಕಥೆಗಳನ್ನ ಈ ರೀತಿ ಪುಸ್ತಕಗಳನ್ನ ಪ್ರೊವೈಡ್ ಮಾಡೋದಕ್ಕೆ ಪ್ರಾರಂಭ ಮಾಡಿದ್ರು. ಹೀಗಾಗಿ ಅದೊಂದು ನೇರವಾದ ಮಾರ್ಗದಲ್ಲಿ ಹೋಯ್ತು. ಇಲ್ಲ ಅಂತಂದ್ರೆ ಆ ಓದು ಬೇರೆನೆ ದಿಕ್ಕನ್ನ ಹಿಡ್ಕೊಳ್ಬಹುದಂತ ಸಾಧ್ಯತೆಗಳು ಕೂಡ ಇತ್ತು. ಒಂದು ದೃಷ್ಟಿಕೋನದಿಂದ ಸಾಹಿತ್ಯವನ್ನ ನಾವು ಪರಿಚಯ ಮಾಡಿಕೊಂಡಿದ್ದೀವಿ. ಇದರ ಇನ್ನೊಂದು ಮಗ್ಗುಲನ್ನ ನಾವು ನೋಡುವ, ಈ ಸಾಹಿತ್ಯ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡವರಿಗೆ ಎಷ್ಟರ ಮಟ್ಟಿಗೆ ಉದ್ಯೋಗ ಅವಕಾಶಗಳು ಸಿಗ್ತವೆ ಅಂತ ಹೇಳಿ, ಬದಲಾದಂತಹ ಒಂದು ಪರಿಸರದ ಅಥವಾ ಒಂದು ವಿದ್ಯಮಾನವನ್ನು ನೋಡಿದಾಗ ಹೇಗನಿಸ್ತದೆ ನಿಮಗೆ? ಇತ್ತೀಚಿನ ದಿನಗಳನ್ನ ಗಮನಿಸಿದ್ರೆ ಸಾಹಿತ್ಯ ಕ್ಷೇತ್ರಕ್ಕೆ ಬರುವಂತಹ ಯುವ ಜನರ ದಂಡು ತುಂಬಾ ದೊಡ್ಡದೇ ಇದೆ. ಹೀಗಾಗಿ ಪುಸ್ತಕ ಉದ್ಯಮ ಅನ್ನೋದು ಬೃಹತ್ ಒಂದು ಉದ್ಯಮವಾಗಿ ಇತ್ತೀಚಿನ ದಿನಗಳಲ್ಲಿ ಬೆಳ್ಕೊಂಡಿದೆ. ವರ್ಷಕ್ಕೆ ಎಷ್ಟೋ ಸಾವಿರ ಪುಸ್ತಕಗಳು ಪ್ರಿಂಟ್ ಆಗ್ತವೆ ಕನ್ನಡದಲ್ಲಿ ಅನ್ನೋದನ್ನು ಗಮನಿಸಿದ್ದೇವೆ. ಹೀಗಾಗಿ ಉದ್ಯೋಗ ಅವಕಾಶಗಳಲ್ಲಿ ನಾವು ಬರವಣಿಗೆ ಅಂತ ತಕ್ಕೊಳ್ಳೋದಕ್ಕಿಂತ ನಾವು ಸ್ವಲ್ಪ ವಾಸ್ಟ್ ಆಗಿ ನೋಡಿದ್ರೆ ಅದಕ್ಕೆ ಸಾಹಿತ್ಯ ಕ್ಷೇತ್ರದಲ್ಲಿ ಹೆಚ್ಚಿನ ಉದ್ಯೋಗ ಅವಕಾಶಗಳನ್ನ ಗಮನಿಸಬಹುದು. ಒಂದು ಪುಸ್ತಕ ಪ್ರಕಟಣೆ ಅಥವಾ ಪ್ರಕಾಶನ ಸಂಸ್ಥೆಯನ್ನ ಪ್ರಾರಂಭ ಮಾಡ್ಕೋಬಹುದು. ಈಗಾಗಲೇ ಹೇಳದೆ ಬಹಳಷ್ಟು ಪುಸ್ತಕಗಳು ಪ್ರಕಟ ಆಗ್ತಾ ಇರೋದ್ರಿಂದ ಅಂತಹ ಪುಸ್ತಕಗಳ ಪ್ರಕಟಣೆಗೋಸ್ಕರ ಒಂದು ಪ್ರಕಾಶನ ಸಂಸ್ಥೆಯನ್ನ ಮಾಡ್ಕೋಬಹುದು. ಮತ್ತು ಇತ್ತೀಚಿನ ವರ್ಷಗಳಲ್ಲಿ ಲೈಬ್ರರಿಯ ಸಮಸ್ಯೆಗಳು ಕೂಡ ಬಗೆಹರಿದಿದೆ. ಪುಸ್ತಕಗಳನ್ನ ಲೈಬ್ರರಿಯಲ್ಲಿ ಕೊಂಡುಕೊಳ್ಳುವಂತಹ ಅವಕಾಶಗಳಿದೆ. ಸರ್ಕಾರದ ವತಿಯಿಂದ ಪುಸ್ತಕಗಳನ್ನ ಕೊಂಡುಕೋತಾರೆ. ಹೀಗಾಗಿ ಅದು ಒಂದು ಆರ್ಥಿಕ ಹೊರೆ ಅಂತಾನೂ ಕೂಡ ಅನ್ನಿಸದೆ ಅದನ್ನ ಉದ್ಯೋಗವಾಗಿ ಮುಂದುವರಿಸಬಹುದಂತ ಅವಕಾಶ ಇದೆ. ಮತ್ತು ಒಂದು ಬರವಣಿಗೆಯ ಮುಖಾಂತರನೇ ತಾನು ಜೀವನ ನಡೆಸ್ತೇನೆ ಅನ್ನೋರಿಗೂ ಕೂಡ ಒಳ್ಳೆಯ ಅವಕಾಶವನ್ನ ನಾವು ಗಮನಿಸಬಹುದು. ಇತ್ತೀಚಿನ ಅಂದ್ರೆ ಈಗ ಒಂದು 3-4-5 ವರ್ಷಗಳಿಂದ ಅದಕ್ಕಿಂತ ಹಿಂದೆ ಪುಸ್ತಕ ಪ್ರಕಟ ಮಾಡೋರಿಗೆ ಯಾವುದೇ ರೀತಿಯ ಸಂಭಾವನೆ ಅಥವಾ ಇದನ್ನ ಕೊಡ್ತಾ ಇರಲಿಲ್ಲ. ಆದ್ರೆ ಈಗ ಪ್ರಕಾಶಕರು ಲೇಖಕರಿಗೆ ಹಣವನ್ನ ಕೊಟ್ಟು ಪುಸ್ತಕವನ್ನ ಮಾಡುವಂತಹ ರೂಢಿ ಪ್ರಾರಂಭ ಆಗಿರೋದ್ರಿಂದ ಬರವಣಿಗೆಯ ಮುಖಾಂತರ ಕೂಡ ಜೀವನವನ್ನ ನಡೆಸಬಹುದು ಅಂತ ಇದಿದೆ. ಇದರ ಜೊತೆಗೆ ಪತ್ರಿಕೆಗಳಲ್ಲಿ ಬೇಕಷ್ಟು ಅವಕಾಶ ಇದೆ. ಸಾಮಾನ್ಯವಾಗಿ ಪತ್ರಿಕೆಯ ಸಾಪ್ತಾಹಿಕ ಪುರವಣೆಯನ್ನ ರೂಪಿಸಬೇಕು ಅಂತಂದ್ರೆ ಅದಕ್ಕೆ ಒಂದು ಸಾಹಿತ್ಯಿಕ ಆಸಕ್ತಿ ಇರೋರನ್ನ ಉಳಿದ ಪೇಜ್ಗಳನ್ನ ಮಾಡೋದಕ್ಕಿಂತ ಸಾಪ್ತಾಹಿಕ ಪುರವಣೆ ಮಾಡುವಾಗ ಸಾಹಿತಿಗಳನ್ನೇ ನೇಮಿಸಿಕೊಳ್ಳುವಂತಹ ರೂಢಿ ಇವತ್ತಿಗೂ ಕೂಡ ಬೇರೆ ಬೇರೆ ಪತ್ರಿಕೆಗಳಲ್ಲಿ ಇದೆ. ಹೀಗಾಗಿ ಸಾಹಿತ್ಯ ಅನ್ನೋದು ಈಗ ಕೆಲವು ವರ್ಷಗಳ ಹಿಂದೆ ಇರುವಂತೆ ಅದೊಂದು ಡೆಡ್ ಲೈನ್ ಅನ್ನುವ ರೂಢಿ ಹೋಗಿ ಈಗ ಅದು ಮತ್ತೆ ಮುನ್ನೆಲೆಗೆ ಬರ್ತಾ ಇರೋದ್ರಿಂದ ಸಾಹಿತ್ಯ ಕ್ಷೇತ್ರಕ್ಕೆ ಯುವ ಜನರ ಆಯ್ಕೆ ಮಾಡ್ಕೋಬಹುದು ಅಂತ ಅನಿಸ್ತದೆ. ಇನ್ನಷ್ಟು ವಿಸ್ತಾರವಾಗಿ ಯೋಚನೆ ಮಾಡೋದಿದ್ರೆ ಪತ್ರಿಕೋದ್ಯಮ ಇನ್ನೊಂದು ಕ್ಷೇತ್ರ. ಅದರಲ್ಲಿ ಒಂದು ಮಾಧ್ಯಮವಾಗಬಹುದು ಅಥವಾ ಎಲೆಕ್ಟ್ರಾನಿಕ್ ಮಾಧ್ಯಮ ಆಗಬಹುದು ಅಥವಾ ಏನು ಬರವಣಿಗೆಯಲ್ಲಿ ರೂಪದಲ್ಲಿ ಇರುವಂತಹ ಒಂದು ಮಾಧ್ಯಮ ಆಗಬಹುದು, ಇಲ್ಲಿ ಉದ್ಯೋಗಾವಕಾಶಕ್ಕೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ಪತ್ರಿಕೆಗಳಲ್ಲಿ ಈಗಾಗಲೇ ಹೇಳಿದಾಗೆ ಉದ್ಯೋಗಾವಕಾಶಗಳು ತುಂಬಾನೇ ಜಾಸ್ತಿ ಇದೆ. ಯಾಕಂದ್ರೆ ಪತ್ರಿಕೆಗಳ ಸಂಖ್ಯೆ ಕೂಡ ಜಾಸ್ತಿ ಆಗ್ತಾ ಇದೆ. ಪತ್ರಕರ್ತರಾಗಿ ನಾವು ಕೆಲಸವನ್ನ ಮಾಡಬಹುದು. ಅದರ ಜೊತೆಗೆ ಈಗಾಗಲೇ ಹೇಳದಂತೆ ಪತ್ರಿಕೆಯನ್ನ ಪೇಜ್ ಮೇಕರ್ಸ್ ಅಥವಾ ಪತ್ರಿಕೆಯ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಪತ್ರಿಕೆಯ ಬೇರೆ ಬೇರೆ ಕ್ಷೇತ್ರ ಇರಬಹುದು, ಸಿನಿಮಾಗಳು ಇರಬಹುದು, ಅವೆಲ್ಲವನ್ನ ನೋಡ್ಕೊಳ್ಳೋದಕ್ಕೆ ಪ್ರತ್ಯೇಕವಾಗಿ ಇವರಿರೋದ್ರಿಂದ ಪತ್ರಿಕಾ ಇದರಲ್ಲಿ ಹೆಚ್ಚಿನ ಉದ್ಯೋಗಾವಕಾಶ ಇದೆ. ಇದು ಇಷ್ಟ ಆಗಿಲ್ಲ ಅಂತಂದ್ರೆ ನಾವು ಫ್ರೀಲಾನ್ಸ್ ಗಳಾಗಿ ಕೂಡ ವರ್ಕ್ ಮಾಡುವಂತಹ ಅವಕಾಶಗಳು ಕೂಡ ಗಮನಿಸ್ತೇವೆ. ನನ್ನ ಕೆಲವು ಸ್ನೇಹಿತೆಯರು ಫ್ರೀಲಾನ್ಸ್ ಆಗಿ ತಮ್ಮ ಜೀವನವನ್ನ ನಡೆಸ್ತಾ ಇರುವಂತ ಸ್ನೇಹಿತೆಯರಿದ್ದಾರೆ. ನಿಗದಿತ ಪತ್ರಕರ್ತರಿಗೆ ಒಂದಿಷ್ಟೇ ಸಂಬಳ ಅಂತ ನೆಕ್ಕಿ ಇದ್ರೆ ಫ್ರೀಲಾನ್ಸರಿಗೆ ಅವರ ವರದಿಗೆ ಅನುಸಾರವಾಗಿ ಇವರಿಗಿಂತ ಹೆಚ್ಚು ಸಂಬಳವನ್ನ ಪಡ್ಕೊಳ್ಳುವಂತಹ ಕೆಲವೊಂದು ಯಾವುದೇ ಕಟ್ಟುಪಾಡು ಇರುವುದಿಲ್ಲ ಇರೋದಿಲ್ಲ ಹೌದು. ಮತ್ತು ಅವರ ಲೇಖನಕ್ಕೆ ಇವರ ಲೇಖನಕ್ಕಿಂತ ಹೆಚ್ಚಿನ ಹಣವನ್ನ ನೀಡುವಂತಹ ಇದು ಇದೆ. ಹೀಗಾಗಿ ಫ್ರೀಲಾನ್ಸ್ ಮುಖಾಂತರನೇ ಜೀವನ ನಡೆಸುವಂತ ನನ್ನ ಹಲವಾರು ಸ್ನೇಹಿತೆಯರು ಈಗಲೂ ಇದ್ದಾರೆ. ಹೀಗಾಗಿ ಪತ್ರಿಕಾ ರಂಗ ಒಂದು ಒಳ್ಳೆಯ ಸಾಹಿತ್ಯಾಸಕ್ತಿ ಇರೋರಿಗೆ ಒಳ್ಳೆಯ ಉದ್ಯೋಗ ಅವಕಾಶವನ್ನ ನೀಡ್ತದೆ ಅಂತ ಹೇಳ್ಬಹುದು. ಇದರ ಜೊತೆಗೆ ಪತ್ರಕರ್ತರಿಗೆ ಬೇರೆ ಯಾವುದೇ ಇದಿಲ್ಲದೆ ಇದ್ರೂ ಕೂಡ ಸಾಹಿತ್ಯದ ತಿಳುವಳಿಕೆ ಇದ್ರೆ ಪತ್ರಿಕಾ ವರದಿಯನ್ನ ತುಂಬಾ ಆಸಕ್ತಿದಾಯಕವಾಗಿ ಮಾಡಬಹುದು. ನಾವು ಕೆಲವೊಂದ್ಸಲ ನೋಡ್ತೇವೆ ಅವರ ಹೆಡ್ಡಿಂಗ್ ಗಳನ್ನೆಲ್ಲ ನೋಡಿದ್ರೆ ಒಂದೊಂದ್ಸಲ ತಲೆ ತಿರುಗುವಾಗಿರುತ್ತದೆ. ಹೀಗಾಗಿ ಒಳ್ಳೆಯ ರೀತಿಯ ತಲೆ ಬರಹವನ್ನ ಕೊಡುವಂತಹ ಕೆಲಸವನ್ನ ಕೂಡ ಈ ಸಾಹಿತ್ಯಾಸಕ್ತಿಯಾದವರು ಮಾಡಬಹುದು ಅಂತ ಅನ್ಕೋತೇನೆ. ಈ ಬರವಣಿಗೆ ಅಥವಾ ಒಂದು ಸಾಹಿತ್ಯದ ಒಂದು ಹಿನ್ನೆಲೆ ಇರುವವರಿಗೆ ಚಲನಚಿತ್ರ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ಇತ್ತೀಚಿನ ದಿನಗಳಲ್ಲಿ ಗಮನಿಸಿದಂತೆ ನಮ್ಮ ಯುವ ಸಾಹಿತಿಗಳ ಬಹಳಷ್ಟು ಕಾದಂಬರಿಗಳನ್ನ ಚಲನಚಿತ್ರಕ್ಕೆ ಅಥವಾ ತಗೊಂಡಿದ್ದೇನೆ ನಾನು ಗಮನಿಸಿದ್ದೇನೆ. ಅಥವಾ ಸಣ್ಣ ಶಾರ್ಟ್ ಫಿಲ್ಮ್ಸ್ ಗಳನ್ನ ಮಾಡ್ತೇವಲ್ಲ ಅದಕ್ಕೆ ಕೂಡ ಆಯ್ಕೆ ಮಾಡಿಕೊಂಡಿದ್ದಾರೆ. ಮತ್ತು ಬಹಳಷ್ಟು ಪತ್ರಕರ್ತರ ಅಂದ್ರೆ ಸಾಹಿತಿಗಳಾದಂತಹ ಮಿತ್ರರು ಸಿನಿಮಾ ಪ್ರೊಡಕ್ಷನ್ ಕ್ಷೇತ್ರಕ್ಕೆ ಹೋಗಿದ್ದನ್ನ ಕೂಡ ಗಮನಿಸಿದ್ದೇನೆ. ಅವರ ಸಾಹಿತ್ಯದ ಬರವಣಿಗೆ ಇರಬಹುದು, ಅಥವಾ ಉದಾಹರಣೆಗೆ ತಗೊಳ್ಳೋದಿದ್ರೆ ನಮ್ಮ ಜಯಂತ್ ಕೈಕಿಣಿ ಅವರೇ ಸಾಹಿತ್ಯ, ಅವರ ಸಂಗೀತ ಬಹುಶಃ ಬೇರೆಲ್ಲ ಸಂಗೀತಕ್ಕಿಂತ ಭಿನ್ನವಾಗೇ ಇರ್ತದೆ ಅನ್ನೋದನ್ನ, ಮತ್ತು ಅದು ಹೆಚ್ಚು ಜನಪ್ರಿಯಗೊಂಡಿತು ಅನ್ನೋದನ್ನ ಕೂಡ ನಾವು ಗಮನಿಸಿದ್ದೇವೆ. ಹೀಗಾಗಿ ಸಾಹಿತ್ಯ ಕ್ಷೇತ್ರದಿಂದ ಬಂದವರಿಗೆ ಚಲನಚಿತ್ರ ಕ್ಷೇತ್ರಗಳಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳಿದೆ. ಮತ್ತೆ ಆದ್ರೆ ಅದನ್ನ ಅವರು ರೂಢಿಸ್ಕೋಬೇಕು, ಅವರದ್ದೇ ಆದಂತಹ ಟೆಕ್ನಿಕಲ್ ಇದನ್ನ ರೂಢಿಸಿಕೊಂಡು, ಇಲ್ಲ ನಾನೇ ಬರೀತೇನೆ ನೀವು ಸಂಗೀತ ಹಾಕ್ರಿ ಅನ್ನುವಂತ ಇದಿಲ್ಲ ಅಲ್ಲಿ. ಹೀಗಾಗಿ ಅವರ ಸಂಗೀತಕ್ಕೆ ನಮ್ಮ ಸಾಹಿತ್ಯವನ್ನ ಅನುವು ಮಾಡಿಕೊಳ್ಳುವಂತಹ ರೂಢಿಯನ್ನ ಕೂಡ ನಾವು ಮಾಡ್ಕೊಳ್ಬೇಕಾಗಿದೆ. ಜೊತೆಗೆ ಸಿನಿಮಾ ಕ್ಷೇತ್ರ ತುಂಬಾ ವಾಸ್ಟ್ ಆಗಿರೋದ್ರಿಂದ, ಎಲ್ಲರನ್ನ ಒಳಗೊಳ್ಳೋದ್ರಿಂದ ಸಾಹಿತ್ಯದ ಆಸಕ್ತಿ ಇರೋರಿಗೆ ಅದೊಂದು ತಮ್ಮನ್ನ ತಾವು ಬಹಿರಂಗ ಪಡಿಸ್ಕೊಳ್ಳೋದಕ್ಕೆ, ತಮ್ಮನ್ನ ತಾವು ಎಕ್ಸ್ಟ್ರಾವರ್ಟ್ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶ ನೀಡುತ್ತದೆ ಅಂತ ಅನಿಸ್ತದೆ. ಇದರ ಜೊತೆ ಜೊತೆಗೆ ಈ ಫೋಟೋಗ್ರಫಿ ಮತ್ತು ವಿಡಿಯೋಗ್ರಫಿ ಇದರಲ್ಲಿಯೂ ಕೂಡ ಸಾಕಷ್ಟು ಅವಕಾಶ ಇದೆ ಅಂತ ಕೇಳಿದ್ವಿ ಸಾಹಿತ್ಯದ ಒಂದು ಹಿನ್ನೆಲೆ ಇರುವವರಿಗೆ. ಈ ವಿಡಿಯೋ ಮತ್ತು ಫೋಟೋಗ್ರಫಿ ವಿಷಯಕ್ಕೆ ಬಂದ್ರೆ, ಇತ್ತೀಚೆಗೆ ಒಬ್ಬ ನನ್ನ ಸಂಬಂಧಿಕ ಹುಡುಗ ಹೇಳ್ತಾ ಇದ್ದ, ಆತ ಫ್ರೀ ವೆಡ್ಡಿಂಗ್ ಶೂಟಿಂಗ್ ಹೋಗ್ತಾನಂತೆ. ಬಹುಶಃ ಉಳಿದೆಲ್ಲಕ್ಕಿಂತ ಹೆಚ್ಚು ಲಾಭ ತಂದ್ಕೊಡೋದು ಪ್ರೀ ವೆಡ್ಡಿಂಗ್ ಶೂಟಿಂಗ್, ಅದರಲ್ಲೂ ಕೂಡ ಅದಕ್ಕೆ ಒಳ್ಳೆಯ ಸಾಹಿತ್ಯವನ್ನ ಹಾಕ್ಬಿಟ್ರೆ ಕೈ ತುಂಬಾ ಸಂಪಾದಿಸಬಹುದು ಅನ್ನುವಂತ ವಿಷಯವನ್ನ ಅಂತ ಹೇಳ್ತಾ ಇದ್ದೆ. ಹೀಗಾಗಿ ಈ ವಿಡಿಯೋ ಫೋಟೋಗ್ರಫಿ ಅಥವಾ ವಿಡಿಯೋಗ್ರಫಿ ಮಾಡುವಂತವರಿಗೆ ಸಾಹಿತ್ಯದ ಒಂದು ಹಿನ್ನೆಲೆ ಇದ್ರೆ ಅದಕ್ಕೆ ಬೇಕಾದಂತಹ ಸಾಹಿತ್ಯವನ್ನ ಒದಗಿಸೋದು, ಸಂಗೀತವನ್ನ ಒದಗಿಸೋದು ತುಂಬಾ ಸುಲಭ ಆಗ್ತದೆ ಅಂತ ಹೇಳ್ಬಹುದು. ಯಾವ್ದೋ ಒಂದು ಮದುವೆ ಶೂಟಿಂಗ್ಗೆ ಯಾವ್ದೋ ಸ್ಮಶಾನದ ಒಂದು ಹಿನ್ನೆಲೆ ಗಾಯನ ಹಾಕ್ಬಿಟ್ರೆ ಅದು ಎಷ್ಟು ಅನರ್ಥಕಾರಿ ಅನ್ನಿಸ್ತದೋ, ಅದರ ಬದಲು ಒಂದು ಒಳ್ಳೆಯ ಸಂಗೀತವನ್ನ ಹಾಕಿ ಆ ವಿಡಿಯೋವನ್ನ ಮಾಡಿಕೊಟ್ರೆ ಅಂತ ವಿಡಿಯೋಗ್ರಾಫರ್ಗಳಿಗೆ ಹೆಚ್ಚಿನ ಉದ್ಯೋಗದ ಅವಕಾಶಗಳಿದೆ ಅಂತ ನಾನು ಅಂದ್ಕೊಳ್ತೇನೆ. ಇನ್ನೊಂದು ಕ್ಷೇತ್ರ ನಾಟಕ, ಯಕ್ಷಗಾನ ಮತ್ತು ಬೀದಿ ನಾಟಕಗಳು, ಈ ಕ್ಷೇತ್ರಗಳಲ್ಲಿ ಸಾಹಿತ್ಯದ ಹಿನ್ನೆಲೆ ಅವರಿಗೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ನಾವು ಉತ್ತರ ಕನ್ನಡ ಜಿಲ್ಲೆಯವರು ಬಂದ್ರಂತೂ ಯಕ್ಷಗಾನಕ್ಕೆ ಯಾವಾಗ್ಲೂ ಇದಿರ್ತೇವೆ. ಸಾಮಾನ್ಯವಾಗಿ ಯಕ್ಷಗಾನಕ್ಕೆ ಬರೋರು ಎಲ್ಲರೂ ಕೂಡ ಸುಮಾರು 90% ಜನ ಸಾಹಿತ್ಯದ ಹಿನ್ನೆಲೆ ಉಳ್ಳವರೆ. ಮತ್ತು ಯಕ್ಷಗಾನವೇ ಒಂದ್ ರೀತಿ ಸಾಹಿತ್ಯ, ಅದು ಅದ್ಭುತ ಸಾಹಿತ್ಯ ಅಂತ ಹೇಳುವಂತದ್ದು. ಹೌದು, ಯಕ್ಷಗಾನದ ಸಾಹಿತ್ಯವನ್ನೇ ಬರೆದಂತಹ ಎಷ್ಟೋ ಜನ ನಾನು ಹಿರಿಯರನ್ನ ನೋಡಿದ್ದೇನೆ, ಯಕ್ಷಗಾನದ ಪ್ರಸಂಗಗಳನ್ನ ಬರೆಯುವಂತ ಅದು ಕೂಡ ಕೇಳಿದೆ ನಾನು. ನನಗೆ ಅಂದ್ರೆ ಅಷ್ಟು ಇದಿಲ್ಲ, ಯಕ್ಷಗಾನದ ಪ್ರಸಂಗಗಳನ್ನ ಬರೆಯುವಂತವ್ರು ಕಡಿಮೆ ಆಗ್ತಿದ್ದಾರೆ. ಯಕ್ಷಗಾನ ಪ್ರಸಂಗ ಬರೆಯೋರು ಜಾಸ್ತಿ ಆದ್ರೆ ಯಕ್ಷಗಾನ ಹೊಸ ಹೊಸ ರೀತಿಯಲ್ಲಿ ತರಬಹುದು ಅಂತ. ಮತ್ತು ಇತ್ತೀಚಿನ ದಿನಗಳಲ್ಲಿ ಆ ಯಕ್ಷಗಾನವನ್ನ ಬರೀ ಪೌರಾಣಿಕ ಅಂತ ಕೂಡ ಇಟ್ಕೊಂಡಿ ಸಾಮಾಜಿಕವಾಗಿ ಕೂಡ ಯಕ್ಷಗಾನಗಳನ್ನ ಮಾಡ್ತಾ ಇರೋದ್ರಿಂದ ಈ ಸಾಹಿತ್ಯಕ ಹಿನ್ನೆಲೆ ಇರೋರಿಗೆ ಈ ಸಾಮಾಜಿಕ ಇದನ್ನ ಇಟ್ಟು ಹೊಸ ಪ್ರಸಂಗಗಳನ್ನ ಬರೆಯುವಂತ ಅವಕಾಶಗಳನ್ನ ಕೊಡಬಹುದು. ನಾಟಕ ಮತ್ತು ಬೀದಿ ನಾಟಕ, ಬೀದಿ ನಾಟಕಗಳ ವಿಷಯಕ್ಕೆ ಬಂದ್ರೆ, ನಮ್ಮ ವಿಷ್ಣು ನಾಯಕರು ನಮ್ಮ ಜಿಲ್ಲೆಯ ಹಿರಿಯ ಕವಿ, ಅವರು ಎಷ್ಟು ಬೀದಿ ನಾಟಕಗಳನ್ನ ಆಡ್ತಿದ್ರು, ಅವರೇ ಸ್ವತಃ ಪಾತ್ರ ಮಾಡ್ತಿದ್ರು, ಮತ್ತು ಎಷ್ಟು ಬೀದಿ ನಾಟಕ ಪುಸ್ತಕಗಳನ್ನ ಬರೆದಿದ್ರು ಅಂತಂದ್ರೆ ನಿಜಕ್ಕೂ ವಿಸ್ಮಯ ಅನಿಸ್ತದೆ ಅವರ ಬೀದಿ ನಾಟಕದ ಪ್ರೇಮದ ಬಗ್ಗೆ. ಆದ್ರೆ ಅವರು ಹೇಳೋದು, ಬೀದಿ ನಾಟಕಗಳು ಜನರಲ್ಲಿ ಬದಲಾವಣೆಯನ್ನ ತರುತ್ತವೆ, ಸಾಹಿತಿಗಳು ಬೀದಿ ನಾಟಕವನ್ನ ಬರೆದು ಅದನ್ನ ಪ್ರಚಾರ ಮಾಡುವಂತ ಕೆಲಸ ಮಾಡ್ಲೇಬೇಕು ಅಂತ ಅವ್ರು ಹೇಳ್ತಿದ್ರು. ಹೀಗಾಗಿ ಬೀದಿ ನಾಟಕಗಳನ್ನ ಮಾಡುವಂತ ಅದು ಬೀದಿ ನಾಟಕ ಮಾಡುವಂತಹ ತಂಡಗಳೇ ಈಗ ತುಂಬಾ ಇದೆ. ಇನ್ನು ನಾಟಕಗಳ ವಿಷಯಕ್ಕಂತೂ ನಾವು ನೇನಾಸಮ್ಮ ಅದು ಇದು ನೋಡ್ತಿರ್ತೇವೆ, ಅಲ್ಲೂ ಕೂಡ ನಾಟಕದ ವಸ್ತುವನ್ನ ಹುಡುಕೊಳ್ಳೋದಕ್ಕೆ ಅವ್ರು ಎಷ್ಟು ಪ್ರಯತ್ನ ಪಡ್ತಿರ್ತಾರೆ. ಇತ್ತೀಚೆಗೆ ಈಗ ಒಂದ್ 2 ವರ್ಷದ ಹಿಂದೆ ನಿಧನರಾದಂತ ನಮ್ಮ KR ಪ್ರಕಾಶ್ ಕೂಡ ಪದೇ ಪದೇ ಹೇಳ್ತಿದ್ರು, ಒಂದು ನಾಟಕ ಬರೀರಿ ಮೇಡಮ್, ನಾವು ಬೀಚ್ ಅಲ್ಲಿ ಮಾಡೋಣ, ರಾಕ್ ಗಾರ್ಡ್ ಅಲ್ಲಿ ಮಾಡೋಣ ಅಂತ. ನಾಟಕ ಪೂರ್ತಿ ಆಗೋದಕ್ಕಿಂತ ಮೊದಲು ಅವರು ಹೊರಟೋದ್ರು, ಅದು ನಮ್ಮ ದುರದೃಷ್ಟ. ಆದ್ರೆ ನಾಟಕವನ್ನ ರಚಿಸುವಂತವರಿಗೆ ನಿಜಕ್ಕೂ ಒಳ್ಳೆಯ ಆದ್ಯತೆ ಇದೆ ಇತ್ತೀಚಿನ ದಿನಗಳಲ್ಲಿ. ಅದು ಬೀದಿ ನಾಟಕಗಳು ಮತ್ತು ನಾಟಕಗಳನ್ನ ಮತ್ತು ಸಾಮಾಜಿಕ ನಾಟಕಗಳನ್ನ ಮಾಡುವಂತಲ್ಲಿ ಹೆಚ್ಚಿನ ಉದ್ಯೋಗಾವಕಾಶಗಳು ದೊರೀತವೆ ಅಂತ ಅನಿಸ್ತದೆ. ಇನ್ನೊಂದು ಕ್ಷೇತ್ರ ಮಾತನಾಡಲೇಬೇಕಾಗಿರುವಂತಹದ್ದು ಭಾಷಾಂತರ ಅಥವಾ ಒಂದು ತರ್ಜುಮೆ ಮಾಡುವಂತಹದ್ದು ಅಥವಾ ಒಂದು ರೂಪಾಂತರ ಅಂತ ಹೇಳಬಹುದು ಅಥವಾ ಭಾವಾನುವಾದ ಅಂತ ಹೇಳಬಹುದು, ಈ ಕ್ಷೇತ್ರದಲ್ಲಿ ಎಷ್ಟು ಮಟ್ಟಿಗೆ ಉದ್ಯೋಗಾವಕಾಶ ಇದೆ? ನೀವೀಗ ಸೃಜನಾತ್ಮಕ ಸಾಹಿತ್ಯ ಅಂತಂದ್ರಿ, ಸೃಜನಾತ್ಮಕ ಸಾಹಿತ್ಯದ್ದೇ ಒಂದು ಲೋಕ, ಆದ್ರೆ ಈ ಅನುವಾದಗಳದ್ದೇ ಇನ್ನೊಂದು ಲೋಕ. ನಿಜಕ್ಕೂ ಅದು ಅದ್ಭುತ ಲೋಕ ಅಂತ ಅನ್ನಿಸ್ತದೆ. ನಮ್ಮ ಸುತ್ತಮುತ್ತಲಿನ ವಿಷಯವನ್ನ ಜನಜೀವನವನ್ನ ತಿಳ್ಕೊಂಡಿರುತ್ತೆ, ಅಥವಾ ನಮ್ಗೆ ಏನಾದ್ರೂ ಕೇಳಿದ್ರೆ ಇಂಗ್ಲೆಂಡಿನ ಜನಜೀವನ ಗೊತ್ತು, ಹೌದು, ಇಂಗ್ಲೆಂಡಿನ ಸಾಹಿತ್ಯ ಗೊತ್ತು, ಯಾಕಂದ್ರೆ 200 ವರ್ಷಗಳ ಕಾಲ ನಾವು ಆಳಿಸ್ಕೊಂಡಿದ್ದೇವೆ, ಅಥವಾ ನಾವು ಇಂಗ್ಲಿಷ್ ಸಾಹಿತ್ಯವನ್ನ ತುಂಬಾ ಆಳವಾಗಿ ಓದ್ತೇವೆ. ಆದ್ರೆ ಬೇರೆ ಭಾಷೆಯ ಪಕ್ಕದ ತೆಲುಗಿನಿಂದ ಬಂದಂತ ರಾಜ್ಯಗಳಾಗಬಹುದು, ಬೇರೆ ದೇಶಗಳಾಗಿರ್ಬಹುದು, ಆಂಧ್ರದ ಸಂಪ್ರದಾಯಗಳು ನಮ್ಗೆ ಅಷ್ಟಾಗಿ ಗೊತ್ತಿರ್ಲಿಕ್ಕಿಲ್ಲ, ಅಥವಾ ತಮಿಳ್ನಾಡಿನ ಸಂಪ್ರದಾಯಗಳು ಗೊತ್ತಿರ್ಲಿಕ್ಕಿಲ್ಲ. ಅದಕ್ಕಿಂತ ಹೆಚ್ಚಾಗಿ ತುಂಬಾ ಆಸಕ್ತಿದಾಯಕ ಅಂತಂದ್ರೆ ನಮಗೆ ಚೀನಾದ ಬಗ್ಗೆ ಏನೂ ಗೊತ್ತಿಲ್ಲ, ಜಪಾನ್ನ ಬಗ್ಗೆ, ಅಲ್ಲಿಯ ಕಲ್ಚರ್ ಬಗ್ಗೆ ಏನೂ ಗೊತ್ತಿಲ್ಲ. ಇತ್ತೀಚಿನ ಕೆಲವು ಯುವ ಸಾಹಿತಿಗಳು ಮತ್ತು ಹಿರಿಯ ಸಾಹಿತಿಗಳು ಚೀನಾದ ಮತ್ತು ಜಪಾನಿನ ಕಾದಂಬರಿಗಳನ್ನ, ಅಲ್ಲಿಯ ಸಾಹಿತ್ಯವನ್ನ ಕನ್ನಡಕ್ಕೆ ತರ್ತಾ ಇದ್ದಾರೆ. ಒಂದು ಇದು ಅನುವಾದ ಕ್ಷೇತ್ರದಲ್ಲಿ ವಿಸ್ತಾರವಾದಂತಹ ಉದ್ಯೋಗಾವಕಾಶ, ಅದಕ್ಕೆ ನಂತರ ಬರ್ತೇನೆ. ಇದು ನಮ್ಗೆ ಬೇರೆ ಬೇರೆ ದೇಶಗಳ ಸಂಸ್ಕೃತಿ, ಅಲ್ಲಿಯ ಸಂಪ್ರದಾಯ, ಅಲ್ಲಿಯ ಜನಜೀವನವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೆಚ್ಚಿನ ಅವಕಾಶವನ್ನ ಕೊಡ್ತದೆ. ಇನ್ನು ಅನುವಾದಕ್ಕೆ ಬಂದ್ರೆ, ನಾನು ಗಮನಿಸಿದಂತೆ ಅಡಿಗೆಯ ಪುಸ್ತಕವನ್ನ ಅನುವಾದ ಮಾಡಿಕೊಡೋದಕ್ಕೆ ತುಂಬಾ ತುಂಬಾ ತುಂಬಾ ಬೇಡಿಕೆ ಇದೆ. ಬೇರೆ ಭಾಷೆಯಿಂದ ಅಡಿಗೆಯ ಪುಸ್ತಕವನ್ನ ಕನ್ನಡಕ್ಕೆ ಅನುವಾದ ಮಾಡಿಕೊಡಿ ಅಂತ, ಅಥವಾ ಬೇರೆ ಭಾಷೆಯಿಂದ ಭಾರತೀಯ ಲೋಕಲ್ ಭಾಷೆಯಿಂದ ಅದನ್ನ ಇಂಗ್ಲಿಷ್ಗೆ ಅನುವಾದ ಮಾಡಿಕೊಡೋದಕ್ಕೆ ಎಷ್ಟು ಪೇಮೆಂಟ್ ಇದೆ ಅದಕ್ಕೆ ಅಂತಂದ್ರೆ ನಿಜಕ್ಕೂ ಅದು ಆಶ್ಚರ್ಯ. ನಾವೆಲ್ಲ ಸಾಹಿತ್ಯವನ್ನ ಬಿಟ್ಟು ಅನುವಾದಕ್ಕೆ ಹೋಗ್ಬಿಟ್ರೆ ಆರಾಮಾಗಿ ಬದುಕಬಹುದು ಅನ್ನುವಷ್ಟು ಪೇಮೆಂಟ್ಗಳು ಆ ಅನುವಾದ ಕ್ಷೇತ್ರದಲ್ಲಿದೆ. ಅದರ ಜೊತೆಗೆ ಯಾವುದೋ ಒಂದು ಪೇಜ್ ಅನ್ನ ಅನುವಾದ ಮಾಡಿಕೊಡಿ. ಬೇರೆ ದೇಶಗಳಿಂದ ಕೂಡ ಬೇಡಿಕೆ, ನಮ್ಮ ಕೆಲವು ಸ್ನೇಹಿತರಿಗೆ ಬೇಡಿಕೆ ಬರೋದನ್ನ ಗಮನಿಸಿದ್ದೇನೆ. ಇದೊಂದು ಪೇಜ್ ಅನ್ನ ಇಂತಿಂತ ಭಾಷೆಗೆ ಅನುವಾದ ಮಾಡಿಸಿ ನಮಗೆ ಕಳಿಸ್ಕೊಡಿ ಅಂತ ಹೇಳೋರಿದ್ದಾರೆ. ಹೀಗಾಗಿ ಅನುವಾದ ಕ್ಷೇತ್ರದ ವ್ಯಾಪ್ತಿ ತುಂಬಾ ದೊಡ್ಡದು. ಅದು ಸಾಹಿತ್ಯ ಇರ್ಬೋದು, ಅಥವಾ ಅದರ ಸುತ್ತಮುತ್ತಲಿನ ಬೇರೆ ಯಾವ್ಯಾವುದೋ ಇರ್ಬೋದು. ಹೋಟೆಲ್ ಉದ್ಯಮಕ್ಕೋಸ್ಕರ ಅನುವಾದ ಮಾಡಿಸ್ತಾರೆ, ಕ್ರೀಡೆಗೋಸ್ಕರ ಅನುವಾದ ಮಾಡಿಸ್ತಾರೆ, ಬೇರೆ ಬೇರೆ ಇದಕ್ಕೋಸ್ಕರ ಅನುವಾದ ಮಾಡಿಸ್ತಾರೆ. ಹೀಗಾಗಿ ಅನುವಾದ ಕ್ಷೇತ್ರದಲ್ಲಿ ಉದ್ಯೋಗಾವಕಾಶ ತುಂಬಾ ತುಂಬಾ ಹೆಚ್ಚು ಅಂತ ನಾನು ಕಂಡುಕೊಂಡಿದ್ದೇನೆ. ಇನ್ನೊಂದು ಕ್ಷೇತ್ರ ಕಾರ್ಯಕ್ರಮದ ನಿರೂಪಕರದ್ದು. ಹೌದ್ರಿ, ಇಲ್ಲಿ ಸಾಹಿತಿಗಳ ಒಂದು ಸಾಹಿತ್ಯದ ಹಿನ್ನೆಲೆ ಅವರಿಗೆ ಎಷ್ಟು ಮಟ್ಟಿಗೆ ಅವಕಾಶ ಇದೆ? ಈ ನಿರೂಪಕರು, ಕಾರ್ಯಕ್ರಮ ನಿರೂಪಕರು ಅಂತಂದ ತಕ್ಷಣ ನೆನಪಾಗೋದು ನಮ್ಗೆ ಅಪರ್ಣ ಅವರು. ಅವರ ಹಿನ್ನೆಲೆ ಅಂತೂ ಪೂರ್ತಿ ಸಾಹಿತ್ಯಿಕವಾದದ್ದೇ ಇದೆ. ಅವರಿರ್ಬೋದು ಅಥವಾ ನಾಗರಾಜ್ ವಸ್ತಾರೆ ಅವರಿರ್ಬೋದು, ಪೂರ್ತಿ ಸಾಹಿತ್ಯ ಕ್ಷೇತ್ರದ ಹಿನ್ನೆಲೆಯಿಂದ ಬಂದವರು. ನಾಗರಾಜ್ ವಸ್ತಾರೆ ಅವರು ಈಗಾಗಲೇ ನಾನು ಹೇಳಿದಾಗೆ ಟೆಕ್ನಿಕಲಿ ಇವರಿದ್ರು ಕೂಡ ಮತ್ತೆ ಅವರು ಕನ್ನಡ ಸಾಹಿತ್ಯದ ಇದಕ್ಕೆ ಬಂದವರು. ಮತ್ತು ಈ ನಿರೂಪಕರಿಗೆ ಎಷ್ಟು ನಿಮ್ಮ ಸಾಹಿತ್ಯದ ಅನುಭವಗಳಿರ್ತಾವೋ, ಎಷ್ಟು ಸಾಹಿತ್ಯಿಕ ಹಿನ್ನೆಲೆ ಇರ್ತದೋ ಅಷ್ಟು ಅವರಿಗೆ ಬೇಡಿಕೆ ಜಾಸ್ತಿ ಅನ್ನೋದನ್ನ ನಾವು ಗಮನಿಸಬೇಕು. ಸಾಧಾರಣ ನಿರೂಪಣೆ ಮಾಡ್ಕೊಂಡು ಹೋಗೋರಿಗಿಂತಲೂ ಸಾಹಿತ್ಯದ ಸಾಲುಗಳನ್ನ ಮಧ್ಯ ಮಧ್ಯ ಸೇರಿಸಿ ನಿರೂಪಣೆ ಮಾಡುವಂತ ಎಷ್ಟೋ ನಿರೂಪಕರಿಗೆ ಅವಕಾಶಗಳಿದೆ ಅನ್ನೋದನ್ನ ನಾವು ಗಮನಿಸ್ತೇವೆ. ಇನ್ನು ಟಿವಿ ನಿರೂಪಣೆ ಮಾಡೋರಿರ್ಬೋದು, ಖಂಡಿತವಾಗಿ ಅವರಿಗೆ ಸಾಹಿತ್ಯವನ್ನ ಓದ್ಲಿಕ್ಕೆ ಹೇಳಲೇಬೇಕು ಅಂತ ನಾನು ಪದೇ ಪದೇ ಅಂದ್ಕೋತೇನೆ. ಅವರ ನಿರೂಪಣೆ ಶೈಲಿಯನ್ನ ಗಮನಿಸಿದ್ರೆ ಅಲ್ಲೂ ಕೂಡ ಸಾಹಿತ್ಯದ ಹಿನ್ನೆಲೆ ಇದ್ರೆ ಹೆಚ್ಚಿನ ಟಿಆರ್ಪಿಗಳನ್ನ ಸಾಧಿಸೋದಕ್ಕೆ ಅವಕಾಶ ಇದೆ ಅಂತ ಅನ್ನಿಸ್ತದೆ. ಬಹಳ ಸಂತೋಷ ಶ್ರೀದೇವಿ ಕೆರೆಮನೆಯವರೇ. ಸೃಜನಾತ್ಮಕ ಸಾಹಿತ್ಯ ಸೃಷ್ಟಿ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗ ಅವಕಾಶಗಳು, ಈ ವಿಚಾರವಾಗಿ ಬಹಳಷ್ಟು ವಿಷಯವನ್ನ ನಮ್ಮ ಕೇಳುಗರ ಜೊತೆಗೆ ಹಂಚಿಕೊಂಡಿದ್ದೀರಿ. ತುಂಬಾ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಸೃಜನಾತ್ಮಕ ಸಾಹಿತ್ಯ, ಕೌಶಲ್ಯಾಭಿವೃದ್ಧಿ ಮತ್ತು ಉದ್ಯೋಗಾವಕಾಶಗಳು, ಈ ಕುರಿತು ಕವಯಿತ್ರಿ ಶ್ರೀದೇವಿ ಕೆರೆಮನೆ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಸಂದರ್ಶಕರು ಟಿ ಎಸ್ ಪ್ರಸಾದ್. ಶ್ರೋತೃಗಳೇ, ಜೊಯ್ಡಾದ ಕುಣಬಿ ಸಮಾಜ ಅಭಿವೃದ್ಧಿ ಸಂಘ ಹಾಗೂ ಕಾಳಿ ಪ್ರವಾಸೋದ್ಯಮ ಸಂಸ್ಥೆ ಜೊಯ್ಡಾ, ಕಾಳಿ ರೈತ ಉತ್ಪಾದಕರ ಕಂಪನಿ ಕುಂಬಾರವಾಡ ಹಾಗೂ ಜೊಯ್ಡಾದ ಗೆಡ್ಡೆಗೆಣಸು ಬೆಳೆಗಾರರ ಸಂಘ ಇವರ ಸಂಯುಕ್ತ ಆಶ್ರಯದಲ್ಲಿ ಜೊಯ್ಡಾ ಗೆಡ್ಡೆಗೆಣಸು ಮೇಳ, ಪ್ರದರ್ಶನ, ಸ್ಪರ್ಧೆ, ಮಾರಾಟ, ಆಹಾರ ಮೇಳ, ಇದು ಉತ್ತರ ಕನ್ನಡ ಜಿಲ್ಲೆ ಜೊಯ್ಡಾದ ಕುಂಬಿ ಸಮುದಾಯ ಭವನದಲ್ಲಿ ದಿನಾಂಕ 8 ಜನವರಿ 2025 ನಡೆಯಲಿದೆ. ಸಮ್ಮೇಳನದ ಬಗ್ಗೆ ಹೆಚ್ಚಿನ ಮಾಹಿತಿಗಾಗಿ ವಿಷ್ಣು ಡೇರೇಕರ್ ಅವರ ಟೆಲಿಫೋನ್ ಸಂಖ್ಯೆ ಹೀಗಿದೆ: 9481953394. ಇದನ್ನು ಸಂಪರ್ಕಿಸಬಹುದು.

ಪಕೋಲ ಕೋಲ ಆಚರಿಸಿ ಮೀರ ಸಾಧ್ಯವೋ.